ದಿವಸ ಎದ್ದಾಗ ಬೈನಾಗ ಹೋಗಿ ಬರಕ್ಕಾಗಲ್ಲ. ನಾಲ್ಕನೇ ಕ್ಲಾಸ್ ಓದಿದ್ವಿ, ಕೈ ಬಿಟ್ಟು. ಈಗ ನಿಮಗೆಲ್ಲ ಓದಕ್ಕ ಬರೆಯಕ್ಕ ಇದೆಲ್ಲ ಬರುತ್ತಾ? ಬರುತ್ತ ನಾನು ಸ್ವಲ್ಪ ಅಂತ ಏನು ಇದಲ್ಲ, ಬರ್ತತಿ. ಯಾವ ರೀತಿ ಕಲ್ತ್ಕೊಂಡ್ರೆ ಓದೋದು ಬರೋದು? ನೀವು ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರ? ಕೂಲಿ ಮೇಷ್ಟು ಅಂತ ಇದ್ರ ಅವಾಗ, ಒಂದೊಂದು ಊರಿಗೆ ಒಬ್ಬೊಬ್ಬರು ಮೇಷ್ಟ್ರದ, ಅವ್ರಿಗೆ ಏನಾರ ಕೊಡೋದು, ಅವ್ರ ಹತ್ರಲೇ ಓದ್ಕೊಳ್ಳೋದು, ಸಾಯಂಕಾಲದ ಹೊತ್ತು ಓದೋದು ಮಾಡ್ತಿದ್ವಿ. ಈಗ ನೀವಂತೂ ಓದಕ್ಕಾಗ್ಲಿಲ್ಲ, ಮತ್ತೆ ಮಕ್ಕಳನ್ನ ಮುಂದೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂತ ಎಲ್ಲ ಒಂದ್ ಕಡೆ ನಿಮಗೆ ಚಿಂತನೆ ಬಂತ? ಚಿಂತನೆ ಮತ್ತೆ ನಾವು ದಡ್ರಾದ್ರು ಮಕ್ಕಳು ದಡ್ರಾಗಬಾರ್ದು ಅನ್ನೋದೊಂದು ಆಸೆ. ಈಗ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಿಸಿದ್ರ ನೀವು? ಕೊಡಿಸಿದ್ವಿ, ಒಂದೊಂದು ಸ್ವಲ್ಪ ಸ್ವಲ್ಪ ಯಾವೊಬ್ರು ಸಲ್ಸಿ ಅದೇ ದೊಡ್ಡದು. ಈಗ ಹಿಂದೆಲ್ಲ ನೀವು ಸಾಕಷ್ಟು ಅಂದ್ರೆ ಯಾವುದೇ ರೀತಿಯಾದಂತ ಈ ರಾಸಾಯನಿಕ ಗೊಬ್ಬರ ಹಾಕಲ್ದಂಗ್ ಬೆಳೀತಾ ಇದ್ರಿ ಅಂತ ಅಂತ ಹೇಳಿದ್ರ? ರಾಸಾಯನಿಕ ಗೊಬ್ಬರ ಇಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ ನಾವು. ಕೊಟ್ಟಿಗೆ ಗೊಬ್ಬರ ಹಾಕೋದು, ಬಿತ್ತೋದು, ಮಾಡೋದು. ಒಟ್ಟಿಗೆ ಆದ್ರೆ ಬಟ್ಟಿಗೆ ಆಗಂಗಿಲ್ಲ, ಬಟ್ಟಿಗೆ ಆದ್ರೆ ಒಟ್ಟಿಗೆ ಆಗಂಗಿಲ್ಲ, ಅಷ್ಟು ಒಂಥರ ಇದು. ಯಾಕ ಸಾಕಷ್ಟು ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟರು ಯಾಕೆ ಇಳುವರಿ ಬರ್ತಾ ಇರ್ಲಿಲ್ಲ ಬೆಳೆಗಳು? ಜಮೀನ್ ಬಹಳ, ಅದ್ರಾಗ ಇದು ಮಳೆಗಾಲ ಜಾಸ್ತಿ ಇದು, ಹಂಗಾಗಿ ಅದು ಬೆಳೀತಿದ್ದಿಲ್ಲ. ಈಗ ಅವತ್ತಿನ ಕಾಲದಲ್ಲಿ ಸಾಕಷ್ಟು ಮಳೆಗಾಲ ಆದ್ರೂ ನಿಮಗೆ ಸಾಕಷ್ಟು ದವಸ ಧಾನ್ಯಗಳನ್ನ ಬೆಳಕಲಕ್ ಆಗ್ತಾ ಇರ್ಲಿಲ್ಲ? ಇಲ್ಲ ಇಲ್ಲ, ಬೆಳ್ಕೊಳಕ್ ಆಗಂಗ ಇಲ್ಲ ಅವತ್ತಿನ ದಿವಸ, ಬಾರಿ ಅದ್ವಾನ. ಈಗ ಮಳೆ ಅಂದ್ರೆ ಸಾಕಷ್ಟು ಬರ್ತಾ ಇತ್ತು ಅವತ್ತಿನ ದಿನದಲ್ಲಿ? ಮಳೆ ಬಂದು ಕೆಟ್ಟ ಹೋಗೋದ ಹೊರತು ಅದೇನು ಇದಾಕುದಿಲ್ಲ, ಸಾಕಷ್ಟು ಮಳೆ. ಅವತ್ತಿನ ದಿನದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇತ್ತು ಅಂದ್ರೆ ಇತ್ತೀಚೆಗೆಲ್ಲ ಮಳೆಗಾಲ ಕಡಿಮೆ ಆಗ್ತಾ ಇದೆಯಲ್ಲ, ಇದಕ್ಕೇನ್ ಕಾರಣ ಅಂತ ಹೇಳ್ತೀರ? ಗಿಡ ಮರ ಬೆಳೆಸಿದ್ರೆ ಅವತ್ತಿನ ದಿವಸ ಚೆನ್ನಾಗೆ ಅಂತ ಅನ್ನೋರು ಬೆಳೆಸೋರು ಎಲ್ಲ. ನಮ್ಮ ಹೊಲಗಳು ತೆಗೆ ಇತ್ತಲಾಗೆ ಅಲ್ಲ, ಈಗ ಇತ್ತಲಾಗೂ ಇಲ್ಲ, ಹೊಲಗಳು ತಗೋಲ್ಲ, ಹಂಗೆಲ್ಲ ಇದಾಗ್ಬಿಟ್ಟಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಗಿಡ ಮರಗಳ ಒಂದು ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಮಳೆಗಾಲ ಕಡಿಮೆ ಆಗ ಕಾರಣ ಅಂತ ಹೇಳ್ತೀರ? ಅದೇ ಕಾರಣನೇ ಮತಿ. ಈಗ ನಮ್ಮ ಇತ್ತಲಾಗ ಹುಣಸೆ ಮರಗಳು ಬೆಳೆಸ್ತಿದ್ವಿ, ಮಾವಿನ ಗಿಡ ಬೆಳೆಸ್ಕೊಂತಿದ್ವಿ, ಅದು ಇದೆಲ್ಲ ಬೆಳೆಸ್ಕೊಂತಿದ್ವ. ಸ್ವಲ್ಪ ಮಾಡತ್ತು ಒಂದೆಟ್ಗೆ ದಬ ದಬ ದಬ ಅಂದ್ ಬಿಡೋದು, ಸೌದೆ ತಕ್ಕಣಕ್ ಕೈ ಬಿಡ್ತಿದ್ದಿಲ್ಲ. ಈಗ ಅವಾಗೆಲ್ಲ ಸಾಕಷ್ಟು ಬಾವಿಯಲ್ಲೇ ನೀರು ಸಿಗವ ನಿಮಗೆ? ಬಾವಿಯಲ್ಲೇ ನೀರು ಸೇರ್ತಿದ್ವಿ. ಈಗೆಲ್ಲ ಬಾವಿಗಳಲ್ಲಿ ನೀರು ಕಣ್ಮರೆ ಆಗ್ಬಿಟ್ವಲ್ವ? ಇಲ್ವೇ ಇಲ್ಲ ಬಾವಿಗಳಾಗ. ಈಗೇನು ಭೂಮಿಯ ಕೊರೆದು ನೀರು ತರೋದು ಅತಿಥಿ. ಈಗ ನೀವು ಅಂತಂದ್ರೆ ಎಷ್ಟನೇ ವಯಸ್ಸಿನಿಂದ ಈ ಕೃಷಿ ಬದುಕು ಕಲ್ತ್ಕೊಂಡ್ರೆ? ನಾವು ಒಂದು 10 ವರ್ಷ 12 ವರ್ಷ ಹಿಂಗೆ ಕಲ್ತ್ಕೊಂಡ್ವಿ. ಮೇವು ತರೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಮಾಡಲೇಬೇಕು. ಅವತ್ತು ಮಾಡಿದ್ರೆ ಊಟಕ್ಕಿಲ್ಲ ಅಧ್ವಾನ. ಈಗ ನಿಮ್ಮ ತಂದೆ ತಾಯಿ ಎಲ್ಲ ಕೃಷಿನೇ ಮಾಡ್ತಾ ಇದ್ರ ಅವತ್ತು? ಹ್ಞೂ, ನಮ್ಮ ತಂದೆಯವ್ರು ಮಾಡೋರು. ನಿಮ್ಮ ತಾಯಿಯವರು? ನಮ್ಮ ತಾಯಿಯವ್ರು ಮನೆಯೊಳಗೆ ಕೆಲಸ ಮಾಡೋರು. ಬಂದವ್ರಿಗೆ ಹೋದವ್ರಿಗೆ ಬೀಸ್ಬೇಕು, ಅವತ್ತು ಕಲ್ಲಾಗೆ ಬೀಸ್ಬೇಕು ಎಲ್ಲ ಪ್ರತಿಯೊಂದು ಆ ಕಲ್ಲಗಳ ಕೆಲಸ. ಒಣಕೆ ತಕ್ಕಂದು, ನವಣೆ ಕುಟ್ಕೊಳೋದು, ಅಕ್ಕಿ ಕುಟ್ಕೊಳೋದು, ಕುಟ್ಕೊಂಡು ಅಡಿಗೆ ಊಟ ಇದಿಲ್ಲ ಅವತ್ತು. ಅಂದ್ರೆ ಅವಾಗೆಲ್ಲ ಇಟ್ಟಿನ ಗಿರಣಿ ಇದ್ದಲ್ಲ, ಇಟ್ಟಿನ ಮಿಷನ್ ಇದ್ದಲ್ಲ, ಗಿರಣಿ ಇಲ್ಲೇ ಇಲ್ಲ ಅವಾಗ. ಈಗ ನೀವು ಅವತ್ತಿನ ದಿನದಲ್ಲಿ ಸಾಕಷ್ಟು ಈ ಒಂದು ಬಿಸಕಲ್ನಲ್ಲಿ ಬೀಸ್ತಿದ್ರಲ್ಲ, ಅಂದ್ರೆ ಸಾಕಷ್ಟು ನಿಮಗೆ ಸಾಕಾಗ್ತಿರ್ಲಿಲ್ವಾ? ಅವತ್ತೇ ಚೆನ್ನಾಗಿತ್ತು ಅಂತ ಮಾಡ್ತಿದ್ವಲ್ಲ, ಮಾಡಿದ್ರು ಮುಂಚೆನಿಗೆ ಒಂಥರ ಆರೋಗ್ಯ ಚೆನ್ನಾಗಿರೋದು ಅವಾಗ. ಅಂದ್ರೆ ಯಾವುದೇ ರೀತಿಯಾದಂತ ಶುಗರ್ ಬಿ ಪಿ ಇಂಥವು ನಿಮಗೆ ಅವತ್ತಿರಲಿಲ್ಲ? ಇರ್ಲೇ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೂ ಇಲ್ಲ. ಅದನ್ನೇ ಅಷ್ಟು ಬೀಸಿ ಮಾಡಿದ್ರು ಊಟ ಮಾಡಕ್ಕೆ ಒಂಥರ ಎಷ್ಟೋ ಪ್ರೀತಿ. ಈಗ ಯಾವ ರೀತಿ ಆಹಾರ ಊಟ ಮಾಡ್ತಿದ್ರ ಅವತ್ತಿನ ದಿನದಲ್ಲಿ? ಯಾವ್ಯಾವ ದವಸ ಧಾನ್ಯಗಳನ್ನ ಬೆಳ್ಕೊಳ್ತಿದ್ರ? ನವಣೆ, ಜೋಳ, ರಾಗಿ, ಉದ್ದು, ಹೆಸರು, ಕಡಲೆ ಇವನ್ನೆಲ್ಲ ಬೆಳೀತಿದ್ವಿ. ಈಗ ಸಿರಿಧಾನ್ಯಗಳು ಜೊತೆಗೆ ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ವಿ. ಬೆಳೀತಿದ್ವಿ, ಬೆಳೆದೆ ಮುಡಿದು ಊಟ ಹಾಕಿ ಅವ್ರವ್ರ ಇದಕ್ಕೆ ಏನು ದುರ್ಕ್ ಹೋಗೋರು, ಬೆಲ್ಲ ಬಟ್ಟೆ ಇಂಥದನ್ನ ತರಕ್ಕೆ ಹೋಗೋರು, ಎಣ್ಣೆ ಒಳ್ಳೆಣ್ಣೆ. ಆಮೇಲೆ ಇಲ್ಲ ಅಂದರೆ ಒಳ್ಳೆಣ್ಣೆನೂ ಮಾಡ್ಕೊಳೋರು. ಈ ಕುಸುಮೆ ಕುರೆಶೆಣ್ಣೆ ಅವನ್ನು ಬೆಳೀತಿದ್ವ, ಅವನ್ನೇ ಒಲೆ ಮೇಲೆ ಇಟ್ಟು ಅವನ್ ಬೇ ಇದನ್ನು ಮಾಡ್ಕೊಂಡು ಪುಡಿ ಮಾಡಿ ಇದು ಮಾಡೋರು ಅವತ್ತು. ಈಗ ಅಷ್ಟೊಂದು ನಿಮಗೆ ಶಕ್ತಿ ಅವತ್ತಿನ ದಿನದಲ್ಲಿ ಬರ್ಬೇಕಂತಂದ್ರೆ ನೀವು ಗುಣಮಟ್ಟದ ಆಹಾರ ಪ್ರತಿನಿತ್ಯ ಸೇವನೆ ಮಾಡ್ತಾ ಇದ್ದೆ? ಹೌದು, ಒಳ್ಳೆ ಆಹಾರನೇ ಊಟ ಮಾಡ್ತಿದ್ದು. ಆಹಾರದಿಂದಲೇ ಮತ್ತೆ ಮನುಷ್ಯ ಚೆನ್ನಾಗಿ ಬದುಕಿದ್ದು. ಯಾವ ಕಾಯಿಲೆ ಅನ್ನೋದು ಕೇಳಬೇಡ, ಯಾವ ಕಾಯಿಲೆ ಇಲ್ಲ ಮನುಷ್ಯನಿಗೆ, ಅಷ್ಟು ಗಟ್ಟಿ ಮಟ್ಟ ಇದ್ದಿ. ಈಗ ಅವತ್ತಿನ ದಿನದಲ್ಲಿ ಬಸ್ಗಳು ಇರಲಿಲ್ಲ, ಬೇರೆ ಕಡೆ ಎಲ್ಲೋದ್ರೂ ನಡ್ಕೊಂಡೇ ಹೋಗ್ತಾ ಇದ್ವಿ. ನಡ್ಕೊಂಡೇ ಹೋಗ್ಬೇಕು ನಾವು, ಎಷ್ಟೊತ್ತಿದ್ವು ದುರ್ಗ ಸಂತೆ ಮಾಡ್ಕೊಂಡು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ. ಅವಾಗ ಊರಕ್ಕೆ ಬಸ್ ಇಲ್ಲ, ಏನೂ ಇಲ್ಲ, ಗಾಡಿ ಎತ್ತಿನ ಗಾಡಿಯಾಗ ಹೋಗೋರು, ಎತ್ತಿನ ಗಾಡಿ ಸಿಗ್ಲಿಲ್ಲ, ನಡ್ಕೊಂಡಾರೆ ಹೋಗೋರು. ಅವಾಗ ಒಂದು ವಾರದಿಂದ ವಾರಕ್ಕೆ ಬೇಕಲ್ಲ ಎಲ್ಲದು ಹೋಗೋರು. ಈಗ ಇವತ್ತಿನ ದಿನದಲ್ಲಿ ಇವಾಗಿನ ಜನಗಳಿಗೆ ಅಂದ್ರೆ ಸಾಕಷ್ಟು ಒಂದು ಕಿಲೋಮೀಟರ್ ನಡೆಯಕ್ ಆಗಲ್ಲ, ಎಷ್ಟೇ ನಾವು ಆಹಾರ ತಿಂದ್ರನ ಅಲ್ವಾ ನಡಿಯಕ್ಕೂ ಆಗಲ್ಲ, ಇಲ್ಲಿಂದ ಒಂದ್ ಕ್ವಾಡ್ ನೀರ್ ತರಕ್ ಆಗಲ್ಲ, ಆ ಮಟ್ಟಕ್ಕೆ ಜನ ಇದಾಗ್ಬಿಟ್ಟಿದ್ದಾರೆ. ಅವತ್ತಿನ ಶಕ್ತಿ ಅವತ್ತಿನಿದಿಲ್ಲ, ಇವತ್ತು ಈಗೆಲ್ಲ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಔಷಧಿ ಹೊಡಿತಾರೆ, ಬರೀ ಔಷಧಿಗಳದೇ ಮಾಡೋದು, ಅದನ್ನ ತಿಂದು ಅರ್ಧ ಮನುಷ್ಯನಿಗೆ ಇದಾಗ್ಬಿಟ್ಟಿ, ಶಕ್ತಿ ಇಲ್ದಂಗ ಆಗ್ಬಿಟ್ಟಿ. ಈಗ ಇವತ್ತಿನ ದಿನದಲ್ಲಿ ಈಗ ಪ್ರತಿನಿತ್ಯ ನಾವು ಬಿಸಿಕಲ್ನಲ್ಲೇ ಬೀಸ್ಕೊಂಡು ಊಟ ಮಾಡಕಂದ್ರೆ ಇವತ್ತಿನ ಜನಗಳ ಕೈಲಿ ಆಗಲ್ಲ ಅಲ್ವಾ? ಆಗಲ್ಲ, ಜನರ ಕೈಲಿ ಆಗಲ್ಲ ಅಂದ್ರೆ ಆಗದೇ ಇಲ್ಲ. ಯಾತದಾಗ್ತತಿ, ಒಂದ್ ಮಿಷಿನ್ ಹಾಕಿ ಒಂದ್ ಇಟ್ಕೊಂಡ್ ಮಾಡ್ಕೊಂಡು ಉಣ್ಣೋದೇ ಪಜೀತಿ ಅಂತದು, ಇದ್ ಮಾಡಕ್ಕಾಗುತ್ತೆ? ಆಗಲ್ಲ, ಈಗಿನ ಕೈಲಿ ಆಗದೇ ಇಲ್ಲ. ಅದು ಒತ್ತು ಮುಣಿಗಿರ್ಲಿ, ಕಟ್ಟಿಗೆ ತಲೆ ಮೇಲೆ ಇಟ್ಕೊಂಬಂದೇ ಅಡುಗೆ ಮಾಡ್ಬೇಕು, ಇಲ್ಲದ್ರಿ ಊಟಕ್ಕಿಲ್ಲ. ಯಾತದ ಯಾತ್ರೆಗೂ ಮಾಡಕ್ ಬರಲ್ಲ, ಕಟ್ಟಿಗೆನಂತೂ ಜೋಡಿಸ್ಕೊಂಡು ಬರ್ಬೇಕು, ನೀರು ಕಟ್ಟಿಗೆ ಪ್ರತಿಯೊಂದು. ಈಗ ನಿಮ್ ಕಾಲದಲ್ಲಿ ಸಾಕಷ್ಟು ಈ ದನಕರುಗಳನ್ನ ಎಮ್ಮೆ ಸಾಕಾಣಿಕೆ ಇವನ್ನೆಲ್ಲ ಮಾಡ್ತಾ ಇದ್ರಿ, ಈಗಿನ ಹಂಗೆ ಜರ್ಸಿ ಎಚ್ಎಫ್ ತಳಿಗಳು ಅವತ್ತು ಇರ್ಲಿಲ್ಲ ಅಲ್ವಾ? ಇವಿದ್ವು ಜಾಸ್ತಿ ದನ ಕರ ಎಮ್ಮೆ ನಾಟಿ ಹಸು, ಈಗ ನಂಗೇನು ಇದಿಲ್ಲಪ್ಪ ಅಂತವ ಅಂತಾರ. ಇವೆ ನಾಟಿವೆ ನಮ್ಗೆಲ್ಲ ಬೆಣ್ಣೆ ತುಪ್ಪ ಹಾಲು ಬೇಕಾದಷ್ಟು ಮಾಡ್ಕೊಳ್ಳೋರು ಉಣ್ಣರು. ಈಗ ನಿಮ್ ಕಾಲದಲ್ಲಿ ಎಷ್ಟೇ ನಾವು ತುಪ್ಪ ಅಂದ್ರೆ ಕೆಲವರೆಲ್ಲ ಹೇಳ್ತಾ ಇದಾರೆ ಹಿರಿಯರು, ನಾವು ಗಡಿಗಟ್ಲೆ ತುಪ್ಪ ಉಣ್ತಿದ್ವಿ ಅಂತ ಹೇಳ್ತಾರೆ. ಇವತ್ತು ಒಂದ್ ಸ್ವಲ್ಪ ಮಟ್ಟಿಗೆ ಒಂದ್ ಚಮಚ ಎರಡು ಚಮಚ ತುಪ್ಪ ಉಣ್ಣೋದು ಕಷ್ಟ ಆಗೈತಲ್ವಾ? ಅದರಿಂದಲೇ ಅದನ್ನ ತಿನ್ಬೇಡ ಇದನ್ನ ತಿನ್ಬೇಡ ಅದು ಹಂಗೆ ಇದು ಹಿಂಗೆ ಅಂತಾರೆ. ಅವತ್ತು ತುಪ್ಪ ತಿಂತಿದ್ವಿ ಅಂದ್ರೆ ಅದನ್ನ ಹೇಳ್ಬಾರ್ದು, ಹಂಗೆ ಒಂದೊಂದಿಷ್ಟು ತುಪ್ಪ ಹಾಕ್ಯಂಡು ಉಣ್ಣರು. ರೊಟ್ಟಿ ತಗಂದ್ವಿ ಅಂದ್ರೆ ರೊಟ್ಟಿ ಮೇಲೆ ಒಂದ್ ಚಟ್ನಿ ಹಾಕ್ಯಂಡಂಗ ಹಾಕ್ಯಂಡೇ ನಾವು ತುಪ್ಪ ರೊಟ್ಟಿ ತಿಂತಿದ್ದು. ಅಂದ್ರೆ ಅಷ್ಟು ಮಟ್ಟಿಗೆ ನೀವು ಮೈ ದಣಿಸಿ ಹೇಳ್ತಿದ್ರ? ಎಲ್ಲದ್ರಗೂ ಆ ತರನೇ ಇದ್ವಿ, ಚೆನ್ನಾಗಿದ್ವಿ, ಬದುಕು ಮಾಡ್ತಿದ್ವಿ. ಬದುಕು ಮಾಡಿದ್ಮೇಲೆ ಊಟ ಸರಿಯಾದ ಊಟ ನಿದ್ದೆ, ಇವತ್ ನಂಗೇನು ತೊಡೆಯಬೇಕು ಅದೇ ಬೇಕು ಅದೇ ಇದೇ ಬೇಕು ಅಂತದಿಲ್ಲ. ಏ ಒಂದು ಚಾತಿ ಹಾಕಿ ಈಸು ಚಾತಿ, ಅವತ್ತು ನಾವು ಸಣ್ಣರಾದಾಗ ಆ ಈಸು ಚಾತಿ ಹಾಕ್ಕೊಳ್ಳೋದು, ಕಂಬಳಿ ಕಂಬಳಿ ಓದ್ಕೊಳ್ಳೋದು ಮಕ್ಕಳದು. ಅಂದ್ರೆ ಎಲ್ಲೇ ಒಂದ್ ಕಡೆ ನೋಡಿದ್ರೆ ಅವತ್ತಿನ ಜೀವನವೇ ಉತ್ತಮ ಅಂತ ಹೇಳ್ತೀರಾ? ಹ್ಮ್, ಅವತ್ತಿನ ಜೀವನೇ ಚೆನ್ನಾಗಿ. ಇವತ್ತು ಆ ಕಾಯಿಲೆ ಈ ಕಾಯಿಲೆ ಅದ ಹಂಗೆ ಹಿಂಗೆ ಅಂತ ಬರ್ತವಲ್ಲ, ಅವತ್ತು ನಾವು ಒಂದು ಕೆಮ್ಮು ಹತ್ತಲಿ ಕಷಾಯ ಕುಡಿದ್ವಿ ಅಂದ್ರೆ ಅಲ್ಲಿ ಹೋಗ್ಬಿಡೋದು ಅದು. ಆಮೇಲೆ ಇದು ಎತ್ತದೆ ಇದು ಇದೊಂದು ಬರೋದು ರೇಷ್ಮೆ ಕಾಯಿಲೆ ಅಂತ, ಆ ರೇಷ್ಮೆ ಕಾಯಿಲೆಗೆ ಎಲ್ಲ ಔಷಧಿ ಕುಟ್ಟಿ ಕಷಾಯ ಕೊಡೋರು, ಅದನ್ನ ಕುಡಿದ್ರು ಅಂದ್ರೆ ಅದು ಒಂದು ವಾರ ಕುಡಿದ್ಬಿಟ್ರೆ ಏನೇನು ಇರ್ತದಲ್ಲ ನೋಡ, ಅಷ್ಟು ಚೆನ್ನಾಗಿ ಕಷಾಯಕ್ಕೆ ಉತ್ತಮ ಆಗೋದು. ಈಗ ನಿಮ್ ಕಾಲದಲ್ಲಿ ಸಾಕಷ್ಟು ಬದುಕು ಮಾಡ್ತಾ ಇದ್ರಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಜಮೀನಲ್ಲಿ, ಈ ಮಳೆಕಾಲ ನಾವು ಇವೆಲ್ಲ ಬರ್ತಾ ಇರ್ಲಿಲ್ಲ, ಇವತ್ತಿನ ಕಾಲದಲ್ಲಿ ಬದುಕು ಇಲ್ಲ ಅಂದ್ರೂ ಬರ್ತಾ ಇದ್ದಾವಲ್ವ? ಸುಮ್ಮನೆ ಕುಂತ್ಕೊಂಡಿದ್ರು ಬರ್ತವೆ, ಕುತ್ಕೊಂಡಿದ್ರು ಬರ್ತವೆ. ಎಲ್ಲದು ಶುಗರ್ ಬಿ ಪಿಗಳು ಬಂದಂತೂ ಇದ್ದಿದ್ರಾಗ ಮನುಷ್ಯರನ್ನ ಹಾಳು ಮಾಡ್ಬಿಟ್ಟಿದ್ದಾವೆ. ಈಗ ಇಷ್ಟೊಂದು ವಯಸ್ಸು 70 ವರ್ಷ ದಾಟಿದ್ರು ಇಷ್ಟು ಗಟ್ಟಿ ಮುಟ್ಟಾಗಿದ್ರೆ ಅಲ್ಲಿ ಇದಕ್ಕೆ ಏನ್ ಕಾರಣ ಅಂತ ಹೇಳ್ತಾರೆ? ಹಿಂದೆ ತಿಂದಿರೋದು ಆಹಾರ ನಾವಂತ ತಿಂದಿದ್ವಿ, ಅವಾಗ ತಿಂದಿವಸ ಬೀಸ್ಕೊಂಡು ಉಂಡಿದ್ವಿ, ಕುಟ್ಟಿಕೊಂಡು ನವಣೆ ಅವನ್ನೆಲ್ಲ ಕುಟ್ಟಿ ಭತ್ತನು ಒಡೆದು ಅನ್ನ ಮಾಡಿ ಅಕ್ಕಿ ತಕ್ಕಂತಿದ್ವಿ. ಭತ್ತಗಳಿಂದಲೂ ಊಟ ಇದೆ, ಕಲ್ಲಿಂದೆ ಬಿಚೆ ಕಲ್ಲಿಂದೆ ಕೆಲಸ. ಅಂದ್ರೆ ಇವತ್ತಿನ ದಿನದಲ್ಲಿ ಆ ತರ ಅಂತ ಒಂದು ಜೀವನ ನಡ್ಸಕ್ ಆಗಲ್ಲ ಅಲ್ವಾ ಇವತ್ತಿನ ಒಂದು ಜನ? ಆಗಲ್ಲ, ಈಗನಾರ ಅದ್ ಮಾಡೋದು ಇವತ್ತೇ ಹೋಗ್ಬಿಡ್ಲಿ ಇರತ್ತಂಕ ತಿಂದು ಬಿಡೋಲ್ಲ ಒಂದಿನ ಹೋಗ್ಬಿಡೋದು ಅಂತಾರೆ ಈಗ ಈಗಿನ ಜನ. ಈಗ ಹೊಲಕ್ಕೆ ಹೋದ್ರು ಎಲ್ಲಿ ಹೋದ್ರು ನಡ್ಕೊಂಡೇ ಹೋಗಲ್ಲ ಅಲ್ವಾ? ನಡ್ಕೊಂಡೇ ಹೋಗಲ್ಲ, ನಡ್ಕೊಂಡೇ ಹೋಗಲ್ಲ. ಈಗ ನಮ್ಮನೆಗೆ ನಮ್ಮ ಮಗನ್ನೇ ನೋಡು, ನಡ್ಕೊಂಡೇ ಹೋಗಲ್ಲ, ಎಲ್ಲದಕ್ಕೂ ಬೈಕಿಕ್ಕೆ ನೋಕರೆ. ಈಗ ನಾವು ದಿನನಿತ್ಯ ಮೈ ದಣಿಸ್ಕೊಂಡ್ರೆ ನಮ್ಗೆ ಯಾವ್ದು ಕಾಯಿಲೆ ಬರಲ್ಲ ಪಲ್ವಲ್ಲ. ಬೆವರು ಮೇಗಿಂದ ಕೇಳಕ್ಕೆ ಬೆವರು ಸುರಿದ್ರೆ ಮನುಷ್ಯ ಒಳಗೆ ಗಟ್ಟಿಮುಟ್ಟ ಹಾಕರಿ. ಈಗ ಬೆವರಿಲ್ಲ, ಎಲ್ಲ ಒಳ್ಳೊಳ್ಳೆ ತಿಂದು ಸುಮ್ಮನೆ ಇರೋದೆ. ಈಗ ಅವತ್ತಿನ ದಿನದಲ್ಲಿ ನಿಮ್ಮ ಮನೆಯವರೆಲ್ಲ ಎತ್ತುಗಳು ಸಾಕಾಣಿಕೆ ಮಾಡಿ ಬೇಸಾಯ ಹೊಡಿತಾ ಇದ್ರು? ಹೊಡಿತಾ ಇದ್ರು. ಅವತ್ತಿನ ದಿವಸ ಬಿತ್ತಕ್ ಹೋಗ್ಬೇಕು, ನೆಲ್ಲ ಬಿತ್ತೋದು ಮಾಡೋದು ಕಳೆ ಕೀಳೋದು ಪ್ರತಿಯೊಂದು ಕೆಲಸ ನಮ್ಮವೇ. ಯಾವ್ದೇ ರೀತಿ ಕೂಲಿ ಕೊಡ್ತಾ ಇರ್ಲಿಲ್ಲ? ಇಲ್ಲ, ಕೂಲಿ ಕೊಡ್ತದ್ದು, ಕೂಲಿ ಕೊಟ್ಟರು ಉಳಿಯಲ್ಲ ಅಲ್ಲಿ. ಈಗ ನೀವು ಕೃಷಿ ಕೆಲಸ ಅಂತಂದ್ರೆ ಎಲ್ಲದೂ ಬಿತ್ತದ್ ಕಲ್ತ್ಕೊಂಡ್ರೆ? ಎಲ್ಲದನ್ನು ಬಿತ್ತದ್ ಕಲ್ತ್ಕೊಂಡ್ವಿ, ನವಣೆ ರಾಗಿ ಜೋಳ ಪ್ರತಿಯೊಂದು ಬಿತ್ತಿದ್ವಿ, ಕಡ್ಲೆ ಶೇಂಗಾನು ಬೇಕಂತಿದ್ವಿ ಒಂದಿಷ್ಟು ಮನೆಗೆ. ಮತ್ತೆ ಅಕಡಿಗಳೆಲ್ಲ ಬೆಳಿತಾ ಇದ್ರಿ, ಈಗ ಬೆಳೆ ಬೇಕಂತಂದ್ರೆ ಅಕಡಿ ಬೇಕಾಗುತ್ತೆ. ಹ್ಮ್, ಅಕಡಿ ಬೆಳೆಯಲಿ ತೊಗರಿ ಅವ್ರಿ ಎಲ್ಲದನ್ನು ಬೆಳಿತಿದ್ವಿ. ಮತ್ತೇನಾದ್ರೂ ಬೇಸಾಯ ಹೊಡಿಯೋದು ಏನಾದ್ರು ಕಲ್ತ್ಕೊಂಡ್ರೆ ಈ ಎಡಕುಂಟೆ ಹೊಡಿಯೋದು ಇವೆಲ್ಲ? ನಾವು ಹೆಣ್ಮಕ್ಳು ಹೊಡಿಯರ್ ಕೆಲವು ಜನ, ನಮಗೆ ಬರ್ತದಿಲ್ಲ, ನಾವು ಕಲೀಲಿಲ್ಲ. ಈಗೆಲ್ಲ ತೊಗರಿ ಬೆಳೀತಾ ಇದ್ರಿ, ಅವತ್ತಿನ ಕಾಲದ ತೊಗರಿನೇ ಬೇರೆ ಅಲ್ವಾ? ಜವಾರಿ ತೊಗರಿನೇ ಜವಾರಿ ತೊಗರಿ, ಹ್ಮ್ ಜವಾರಿ ತೊಗರಿ, ಈ ತೊಗರಿ ಅಲ್ಲ. ಈಗ ಬೇಳೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ತಿದ್ರ? ನೀವು ಬೆಳೆದಂತ ತೊಗರಿ ಕಾಳು ಮಣ್ಣು ಹಚ್ಚಿದ್ವಿ, ಅವಕ್ಕೆ ಒಣಗಿದ ಅವಕ್ಕೆ ಮಣ್ಣು ಹಚ್ಚಿ ಒಂದು ವಾರ ಹದಿನೈದು ದಿನ ಒಣಸ್ಕೊಂಡು ಇಟ್ಕೊಂಡು ತುಂಬಿಟ್ಕೊಂತಿದ್ವಿ. ಆಮೇಲೆ ಬಿಸಕಲ್ ತಂದು ಹೊಡಿತಿದ್ವಿ, ಬೇಳೆ ಗಮ್ಮ ಬೆಳೆ ಬರೋವು. ಈಗ ಬಿಸಕಲ್ಲಿಂದ ಹೊಡೆಯೋದು ಪಾಡ ಅಂತ ಹೇಳ್ತೀರ, ಇವತ್ತಿನ ದಿನದಲ್ಲಿ ಏನು ಮಿಷಿನ್ಗೆ ಹಾಕ್ಸೋದು ಉತ್ತಮ ಅಂತ ಹೇಳ್ತೀರ? ಈಗ ನರಿ ಮಿಷಿನ್ನು, ಆಗಿನವರಿಗೆ ಬಿಸಕಲ್ನಾಗ ಹೊಡೆದದ್ದೇ ಚೆನ್ನಾಗಿ, ಯಾವ ತಿಂದ್ರು ಅದು ಅದೇ ಚೆನ್ನಾಗಿ ಅಂತ ಅವತ್ತಿನ ದಿವಸ ಅಂತಿದ್ವಿ ನಾವು. ಈಗ ಆತರ ನೀವು ಬಿಸಕಲ್ಲಲ್ಲಿ ಬೆಳೆ ಮಾಡ್ತಿದ್ರಲ್ಲ, ಎಷ್ಟು ದಿನ ತನಕ ಅವ್ನು ಮನೆಯಲ್ಲಿ ಇಟ್ಕೊಂಡು ಬಳಸ್ತಿದ್ರ ಊಟ? ಒಂದು ವರ್ಷದ ತನಕ ಇರ್ತಿದ್ದು, ಏನು ಹಾಕುದಲ್ಲ, ಬೆಳೆ ಹೊಡೆದು ತುಂಬಿಕ್ಕೊಂಡು ಚೀಲ್ ಕಾಕ ಹಾಕಿ ಅಡುಗೆ ಇಟ್ಕೊಂಡು ಇಟ್ಕೊಂಡು ಮಾಡೋರು. ಈಗ ಹುಳ ಬೆಳೆದು ಅಂತದ್ದೇನು ಆಗ್ತಾ ಇರ್ಲಿಲ್ಲ ಅವತ್ತು? ಏನು ಹಾಕುದಿಲ್ಲ. ಅಂದ್ರೆ ಸಾಕಷ್ಟು ಅಂದ್ರೆ ನಿಮ್ಗೆ ಉಳಿತಾಯ ಆಗ್ತೈತಲ್ವಾ? ಈಗೆಲ್ಲ ಖರ್ಚು ಜಾಸ್ತಿ ಕೃಷಿಯಲ್ಲಿ, ಉಳಿತಾಯ ಹಾಕುತ್ತು. ಈಗೆಲ್ಲದಕ್ಕೂ ಕೊರ್ತೇಪ, ಪ್ರತಿಯೊಂದಕ್ಕೂ ಕೊರ್ತೆ. ಒಂದು ಚಮ್ ನೀರು ತರ್ಬೇಕು ಅಂದ್ರೆ ದುಡ್ಡು ಕಾಯನ್ನ ಹಾಕಿ ದುಡ್ಡು ಇಟ್ಕೊಂಡ್ಬರ್ಬೇಕು ಮನೆಗೆ ನೀರು ಇಟ್ಕೊಂಬರ್ಬೇಕು ಕುಡಿಯಕ್ಕೆ. ಅವಾಗೆಲ್ಲ ಫಿಲ್ಟರ್ ನೀರು ಈ ತರ ಇರ್ಲಿಲ್ಲ, ಏನೂ ಇಲ್ಲ. ಸೇದ ಭಾವಕ್ಕೆ ಕೊಡ ಬಿಟ್ಟು ತುಂಬಿಸಿ ಎಳ್ಕೊಂಡು ಅವನ ತಲೆ ಮೇಲೆ ಒಂದು ಬಗಲಾಗ ಒಂದು ಹೊತ್ಕೊಂಡು ಮನೆ ಬರ್ತಿದ್ವಿ. ಎರಡು ಕೊಡನ ಅಂದ್ರೆ ಅಷ್ಟು ಗುಣಮಟ್ಟದ ನೀರು ಸಿಗೋದ ಅವತ್ತು? ತಾಮ್ರ ಕೊಡ ಹೊತ್ಕೊಂಬಂದು ಮನೆ ಇಳಿಸ್ಕೊಂಡು ಹೋಯ್ಕೊಂತಿದ್ವಿ. ಏನ್ ಬಟ್ಟೆ ಪಟ್ಟೆ ಒಗೆಯಕಲ್ಲ, ಅಳ್ಳ ಕೆರೆ ನೀರು ಸಿಗೋವ ಅಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ವಿ ಬಟ್ಟೆ ಒಗೆಯಕ್ಕೆ. ಮಡಿಗೆ ಮಾಡ್ಕೊಂಡು ಉಣ್ಣಕ್ ಮಾತ್ರ ಬಾವೆಗಳ ನೀರು. ಆಮೇಲೆ ಈಗ ತಾಮ್ರದ್ದೇ ಬಳಸ್ತಾ ಇದ್ರೆ ನೀವು ನೀರ್ ಹಾಕಕ್ಕೆ, ಅಂದ್ರೆ ಇವಾಗ ನಂಗೆಲ್ಲ ಪ್ಲಾಸ್ಟಿಕ್ ಇರ್ಲಿಲ್ಲ. ಇಲ್ಲ, ತಾಮ್ರದ ಅಂಡೆವು ತಾಮ್ರದ ಕೊಡ. ಪ್ಲಾಸ್ಟಿಕ್ ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತಾರಲ್ವಾ? ಅದನ್ನೇನಂದ್ರು ಪ್ಲಾಸ್ಟಿಕ್ ಎಂದು ಬಳಸಬಾರ್ದು, ಅದ್ರಾಗೆ ಉಂಡ್ರೆ ಕಾಯಿಲೆ ಬರ್ತವೆ ಅಂತ ಅಂತಾರೆ. ಇನ್ನೇನು ಮುಂದೆ ಬರ್ತವೆ ಓದೇ ಹೋಗು ಅನ್ನೋದು ಸುಮ್ಮನೆ ಇರೋದು, ನಾವೇಳಿ ಮತ್ತೆ ಕೇಳ್ಬೇಕಲ್ಲ. ಈಗ ಈಗ ಮೊದ್ಲೆಲ್ಲ ಈಗ ಮಣ್ಣಲ್ಲಿ ಮಾಡಿರ್ತಕ್ಕಂತ ಸ್ವಾರಿ ಅಂತ ಹೇಳಿ ಮಾಡೋರು, ಅವನ್ನೆಲ್ಲ ನೀರ್ ಹಾಕಕ್ಕೆ ಇದು ಸಾಂಬಾರ್ ಮಾಡಕ್ಕೆ ಇದಕ್ಕೆಲ್ಲ ಉಪಯೋಗ ಮಾಡ್ತಾ ಇದ್ರು. ಹ್ಮ್, ನಾವೆಲ್ಲ ಮಾಡಿದ್ವಿ ಅದನ್ನ. ಹಾಲು ಕಾಸೋದ್ರಿಂದಲೂ ಮಣ್ಣಿನ ಸ್ವಾರೆ ಮಣ್ಣಿನ ಕುಡಿಕೆ ಮಣ್ಣಿನ ಮಡಿಕೆ ಮಾಡ್ತಿದ್ವಿ ನಾವು. ಈಗ ಹಿಂದೆಲ್ಲ ಎಮ್ಮೆಗಳು ಅಂತಂದ್ರೆ ಎಷ್ಟು ಕಟ್ಟಿದ್ರೆ ನೀವು ಅವತ್ತಿನ ದಿನದಲ್ಲಿ? ಅವತ್ತು ಐದು ಎಮ್ಮೆ ಹತ್ತು ಎಮ್ಮೆ ಅವ್ರವ್ರೆ ಇದ್ರು ಅಂತ ಕಟ್ಕೊಳ್ಳೋರು. ಏನೇ ಇಲ್ಲ ಅಂದ್ರೆ ಎರಡನಾರು ಕಟ್ಕೊಂಡಿರೋರು ಜನ ತಿನ್ನಕ್ಕೆ, ಅವ್ರ ಮನೆ ಪೂರ್ತಕ್ಕಾರು ಒಂದ್ ಎರಡು ನಾಲ್ಕಾರು ಕಟ್ಕೊಳ್ಳೋರು. ಈಗೆಲ್ಲ ಎಮ್ಮೆ ಹೊಡ್ಕೊಂಡು ಹೋಗೋದು ಮೇಯಿಸ್ಕೊಂಬರೋದು ಅದನ್ನೆಲ್ಲ ನೀವೇ ಇದು ಮಾಡ್ತಾ ಇದ್ರೆ? ಮೇಯ್ಕೊಂಡು ಹೊತ್ಕೊಂಬರ್ಬೇಕು, ಮೇವು ಹೊತ್ಕೊಂಬರ್ಬೇಕು, ಕಟ್ಟಿ ಹಾಕ್ಯಂದು ಅವಕ್ಕೆಲ್ಲ ಮೇವು ನೀರು ನೋಡ್ಕೊಂಡು ಮೈ ತೊಳೆಯವು ಕೈ ತೊಳೆಯವು ಅದನ್ನೆಲ್ಲ ನೋಡ್ಕೋಬೇಕು ಅವತ್ತು. ಈಗ ಬೆಳಗ್ಗೆ ಎಲ್ಲ ಪ್ರತಿನಿತ್ಯ ಹಾಲು ಕರೆದು ಅದನ್ನೆಲ್ಲ ಮೊಸರು ಮಾಡೋದು ಮಜ್ಜಿಗೆ ಮಾಡೋದೆಲ್ಲ ಯಾವ ರೀತಿ ಮಾಡ್ತಾ ಇದ್ರೆ? ಅದನ್ನ ಕಾಸೋದು ಮಡಿಕೆಗೆ, ಅದನ್ನ ಚೆನ್ನಾಗಿ ಇದಾದ್ಮೇಲೆ ಹಾಲು ಅದನ್ನ ಚೆನ್ನಾಗಿ ಕೆಣ್ಗಟ್ಟೋದು, ಒಂದು ಹಂಗೈ ದಪ್ಪ ಕೆಣ್ಗಟ್ಟೋದು ಅವಾಗ ಆ ಕಾಲದಾಗೆ. ಅದನ್ನ ಎಪ್ಪ ಹಾಕ್ಯಂದು ಆಮೇಲೆ ಮೊಸರ ಕಡಿಯ ಕೊಟ್ಟದ್ಕೆಲ್ಲ ಎದ್ದು ನಿಂತ್ಕೊಂಡು ಮೊಸರು ಕಡಿಬೇಕು, ಹೊತ್ತು ಅದ್ರ ಬೆಣ್ಣೆ ಬರಲ್ಲ ಗಾಡಯ ಅಂತಂದು. ಈಗ ಅವತ್ತಿನ ದಿನದಲ್ಲಿ ಮೊಸರು ಕೆನೆ ಇದನ್ನೆಲ್ಲ ಕೈಲಿ ಮುಟ್ಟಿದ್ರೆ ಜಿಡ್ಡು ಹೋಗ್ತಾ ಇರಲಿಲ್ಲ ಅಂತೆ, ಅಷ್ಟು ಜಿಡ್ಡು ಇರೋದಂತಲ್ವಾ? ಜಿಡ್ಡಿರೋದು, ಅದನ್ನ ಇದನ್ನ ಹಾಕೊಂಡೇ ತೊಳ್ಕೊಬೇಕು. ಚೌಳು ಇಟ್ಕೊಂತಿದ್ವಿ ಅವಾಗ, ಈ ಸೋಪ್ ಇಲ್ಲ ಅವಾಗ, ಸೋಪಿಂದ ಬಜೀತಿ ಚೌಳು ತಗೊಂಡು ಚೌಳಿಗೆ ಹಚ್ಕೊಂಡು ಕೈಗೆ ಚೌಳು ಹಾಕಿ ಕೈ ತೊಳ್ಕೊಂತಿದ್ವಿ. ಅಂದ್ರೆ ಆ ತರ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಇದೆಲ್ಲ ಇವತ್ತಿನ ದಿನದಲ್ಲಿ ಅಷ್ಟು ಗುಣಮಟ್ಟ ಇಲ್ಲ ಅಲ್ವಾ? ಅಷ್ಟೊಂದು ಬರಲ್ಲ ಆವಾಗಿನಂತ, ಇದು ಇವಾಗ ಬರಲ್ಲ. ಅವಾಗಳೇ ಕೈ ಎರಡು ಕೈನು ಮತ್ತೆ ಬಿಸಿನೀರೇ ಆಗ್ಬೇಕು, ತೊಳ್ಕೊಂಡ್ರೆ ಕೈ ಆಗದು. ಈಗ ಮಜ್ಜಿಗೆ ಇದೆಲ್ಲ ಸಾಕಷ್ಟು ಆಗದ್ ನಿಮ್ ಮನೆಯಲ್ಲಿ, ಅಂದ್ರೆ ಏನ್ ಮಾಡ್ತಾ ಇದ್ರೆ ಅವನ್ನೆಲ್ಲ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ಫ್ರೀಯಾಗಿ? ಬೇಕಾದವ್ರು ಇಸ್ಕೊಂಡು ಹೋಗೋರು, ಎಲ್ಲರ ಮನೆಗೂ ಕಟ್ಕೊಂಡಿರೋರು ಆ ಕಾಲದಾಗಿ, ಅವರು ಇವರು ಅಂತಾನೆ ಎಲ್ಲರಿಗೂ. ಇದು ಇಲ್ದವ್ರು ಅಪೋಟ ಇಲ್ದವ್ರು ಮಜ್ಜಿಗೆ ಕೊಡಮ್ಮ, ಸ್ವಲ್ಪ ಮೊಸರು ಯಾರಿಗೆ ಏನಾರ ಆಗಿತ್ತೆ ಅಂದ್ರೆ ಮೊಸರು ಕೊಡು ತಗೊಂಡು ಹೋಗ್ರವ ಅಂತ ಕೊಡೋರು ಮೊಸರು ಮಜ್ಜಿಗೆ. ಅಂದ್ರೆ ಇವತ್ತಿನ ದಿನದಲ್ಲಿ ಅವ್ರಿಗೆ ಮನೆಯವರಿಗೆ ಇರಲ್ಲ, ಬೇರೆಯವ್ರಿಗೆ ಏನ್ ಕೊಡಕ್ಕಾಗುತ್ತಲ್ವ? ಕೊಡ್ತಾರೆ ಇವತ್ತಿನ ದಿವಸ ಅವ್ರಿಗೆ ಇರಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡ್ತಾರೆ. ಈಗ ನಿಮ್ಮ ಕಾಲಕ್ಕೂ ಇವಾಗಿನ ಕಾಲಕ್ಕೆ ಹೋಲಿಕೆ ಮಾಡಿದ್ರೆ ಸಾಕಷ್ಟು ದನಕರುಗಳ ಸಂಖ್ಯೆಯಲ್ಲಿ ಬಹಳಷ್ಟು ಕಡಿಮೆ ಆಗಿದೆ, ಇವತ್ತಿನ ಜನ ಸಾಕಾಣಿಕೆ ಮುಂದೆ ಬರ್ತಾ ಇಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಾ? ಮಾಡ್ಬೇಕಲ್ಲ ಜನ, ಈಗಿನವ್ರು ಮಾಡಲ್ಲಪ್ಪ. ಅವಾಗ ಮಾಡ್ತಿದ್ವಿ ಅಂದ್ರೆ ಈಗಿನವ್ರು ಮೇವಲ್ಲು ಹಾಲು ಕೊಡ್ತವೆ ಕೊಡಲ್ಲ, ಅವಕ್ಕೆ ಮೇವು ಬೇಕೇ ಬೇಕಾ. ಈಗಿನವ್ರು ಹೋಗಿ ಮೇವು ತರ್ಬೇಕಲ್ಲ, ತರಲ್ಲ ಹಾಕಲ್ಲ ಕರ್ಕೊಳಲ್ಲ. ಬಿಡ ಎಲ್ಲ ಒಂದ್ ಕಡೆ ನಮಗೆ ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಸಿಗ್ತವೆ, ತಂದಾಕಿ ಭೂಮಿಗೆ ಹಾಕಿ ಬೆಳೆದ್ಬಿಡೋಣ ಅನ್ನೋ ಲೆಕ್ಕಕ್ಕೆ ಇವತ್ತಿನ ಜನ ಇದಾರೆ. ಅವತ್ತಿನ ಕಾಲದಾಗ ಇದಿರ್ಲಿಲ್ಲ ಗೊಬ್ಬರ, ಇವತ್ತಿನ ಕಾಲದಾಗ ಗೊಬ್ಬರ ಬೇಕಾದವ್ರು ಸಿಕ್ತೈತೆ, ಅದನ್ನೇ ಹಾಕ್ತಾರೆ, ಆಗ ಒಟ್ಟು ಬೆಳ್ಕಂತಾರೆ, ಇದ್ ಮಾಡ್ತಾರೆ. ಈಗ ನಿಮ್ ಕಾಲದಲ್ಲಿ ಸಾಕಷ್ಟು ದ್ವಿದಳ ಧಾನ್ಯಗಳು ಬೆಳೆದ್ವಿ ಅಂತ ಹೇಳಿದ್ರ, ಸಿರಿಧಾನ್ಯಗಳು ಬೆಳೆದ್ವಿ ಅಂತ ಹೇಳಿದ್ರ, ಈ ದೊಡ್ಡ ಜೋಳ ಇಂಥವೆಲ್ಲ ಸಾಕಷ್ಟು ಊಟಕ್ಕೆ ಬೆಳ್ಕೊಳ್ತಾ ಇದ್ರಿ, ಈಗೆಲ್ಲ ಯಾಕೆ ಅಡಿಕೆಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನೀವು ಈಗ ನಿಮ್ಮ ಜಮೀನಲ್ಲಿ ಅಡಿಕೆ ಬೆಳೆ ಬೆಳೀತಾ ಇದ್ರ? ಅಡಿಕೆ ಬೆಳೆ ಮತ್ತೆ ಅದು ಬಂದ್ಮೇಲೆ ನಮ್ಗೆ ದುಡ್ಡಿಂದು ಇದು ತೀರ್ದಂಗ ಆಗ್ಬಿಡುತ್ತೆ, ಚೆನ್ನಾಗಿದ್ದಾರೆ. ಈಗ ಹಿಂದೆ ನಿಮ್ಗೆ ಸಾಕಷ್ಟು ಗುಣಮಟ್ಟದ ದವಸ ಧಾನ್ಯಗಳನ್ನ ಬೆಳ್ಕೊಳ್ತಾ ಇದ್ರಿ, ಒಳ್ಳೆ ಆರೋಗ್ಯ ಇತ್ತು, ಅಂದ್ರೆ ನಿಮ್ಗೆ ಹೆಚ್ಚು ಹಣ ಬರ್ತಾ ಇರ್ಲಿಲ್ಲ ಆದಾಯ ಅಂತ ಹೇಳಿದ್ರ, ಅಂದ್ರೆ ಈಗ ಹೆಚ್ಚು ಆದಾಯ ಐತಿ ನಿಮಗೆ, ಗುಣಮಟ್ಟದ ದವಸ ಧಾನ್ಯಗಳನ್ನ ಬೆಳ್ಕೊಳಕ್ ಆಗ್ತಾ ಇಲ್ಲ? ಆದಾಯ ಐತಿ, ಬೆಳ್ಕೊಳಕ್ ಆಗಲ್ಲ. ಏನೀಗ ಬಿಡಪ್ಪ ಎಷ್ಟು ತಿನ್ನಿರೋದು ಅಂತಾರೆ, ಸುಮ್ಮನೆ ಮಾಡ್ತಾರೆ ಹೋಗ್ತಾರೆ. ಅಡಿಕೆಯಿಂದಲೇ ನಮ್ಮ ಜೀವನ, ಅಡಿಕೆ ಇಲ್ಲದ್ರೆ ಜೀವನ ಇಲ್ಲ. ಎಲ್ಲದಕ್ಕೂ ದುಡ್ಡು ಮತ್ತೆ ಬಂದೇ ಬರ್ತಾರ ಅದ್ರಾಗಾದ್ರೆ. ಇದ್ರ ಬೆಳೆದಿದ್ದೇನೇನು ಅಟ್ಟಿಗೆ ಆದ್ರೆ ಯಾವ್ದಕ್ಕೂ ಇದಾಕುದಿಲ್ಲ. ಈಗ ಈಗಲೂ ನೀವು ದನ ಕರುಗಳನ್ನೆಲ್ಲ ಸಾಕಾಣಿಕೆ ಮಾಡಿದ್ರ? 3-4 ಹಿಂಗ್ ಮಾಡ್ಕೊಂಡು 2 ಅದ್ಕಂದ್ರೆ 2 ಹಾಲು ಕೊಡಂಗ್ ಮಾಡ್ಕೊಂಡ್ರಿ. ಎಣ್ಣೆನ ಇವು ಎತ್ತು ಪತ್ತು ಏನೂ ಇಲ್ಲ, ಇವಕ್ಕ ಇನ್ನು ಜಾತನ್ನ ಟ್ರ್ಯಾಕ್ಟರ್ ತಗೊಂಡಾರೆ, ಟ್ರ್ಯಾಕ್ಟ್ರಿಗೆ ಹೊಡ್ಕೊಂತಾರೆ. ಈಗ ಎತ್ತಿನ ಬೇಸಾಯ ಉತ್ತಮ ಅಂತ ಹೇಳ್ತೀರ, ಟ್ರ್ಯಾಕ್ಟರ್ ಬೇಸಾಯ ಉತ್ತಮ ಅಂತ ಹೇಳಿದ್ರ? ಈ ಕಾಲಕ್ಕೆ ಯಾವ್ಯಾವ್ದು ಅವ್ರಿಗೆ ತಕ್ಕಂಗ್ ಮಾಡ್ಕೊಂತಾರಪ್ಪ, ನಾವೇದಂಗ್ ಕೇಳ್ತಾರೇನಪ್ಪ. ಎತ್ತುಗಳು ಅಂತಂದ್ರೆ ಇವತ್ತೆಲ್ಲ ಬೇಸಾಯ ಹೊಡಿಯರ್ ಸಿಗ್ಬೇಕಲ್ಲ ಅಂತ ಸಿಗ್ಬೇಕಲ್ಲ ಅಂತ ಹೊಡಿಯಕ ಬರಲ್ಲ, ಊಡಕ ಬರಲ್ಲ ಕೆಲ ಜನಕ್ಕೆ. ಈಗ ನಗ ಹೆಂಗ್ ಹಾಕ್ಬೇಕು, ಪಟಗಣಿ ಹೆಂಗ್ ಹುಡ್ಬೇಕು ಅನ್ನೋದು ಇವತ್ತಿನ ಕಾಲದ ಜನಕ್ಕೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀರ. ಟ್ರ್ಯಾಕ್ಟ್ರ್ ಬಿಡೋ ಅಂದ್ ಬಿಡ್ತಾರೆ, ಇವು ಬರೋಲ್ಲ. ಒಟ್ಟಾರೆ ನಿಮ್ಮ ಒಂದು ಹಳೆ ಕಾಲದ ಕೃಷಿ ಉತ್ತಮ ಅಂತ ಹೇಳ್ತೀರ? ಹಳೆ ಕಾಲದ್ದೇ ಉತ್ತಮ. ಈಗ ಮಕ್ಕಳು ನಿಮ್ಗೆ ಎಷ್ಟು ಜನ, 4 ಜನ ಅಂದ್ರಲ್ಲ? 4 ಜನ, 3 ಜನ ಹೆಣ್ಮಕ್ಳು, ಒಬ್ನೇ ಮಗ. ಈಗ ಮಕ್ಕಳೆಲ್ಲರೂ ಕೃಷಿನೇ ಮಾಡ್ತಾ ಇದಾರ? ಯಾರು ಕೆಲಸದಾಗಿಲ್ಲ, ಕೃಷಿನೇ ಕೆಲಸ ಮಾಡ್ಕೊಂಡು ಹೋಗ್ರಿ. ತೋಟಗಳು ಅವನು ಮಾಡ್ಕೊಂಡ್ರಿ ಇಟ್ಟ ಅವ್ರವ್ರ ಇದಕ್ ಸರಿಯಾಗಿ. ಈಗ ಒಟ್ಟಾರೆ ನಿಮ್ದು ಎಷ್ಟು ಎಕರೆ ತೋಟ ಇರೋದು? 8 ಐತ್ ನೋಡ್ರಿ. ಅಡಿಕೆ ಬಿಟ್ಟರೆ ಬೇರೆ ಏನು ಬೆಳೆಯಲ್ಲ? ಏನೇನು ಇಲ್ಲ, ಇಲ್ವೇ ಇಲ್ಲ. ಏನು ಬೆಳೆಯಕ್ಕೂ ಜಮೀನು ಇರೋದು ಅಷ್ಟೇ, ಕಟ್ಕೊಂಡಿರೋದು ಅಷ್ಟೇ ನಮ್ದು. ನೀವೆಲ್ಲೇ ಒಂದ್ ಕಡೆ 1 ಎಕರೆ 2 ಎಕರೆ ಬಿಟ್ಕೊಳ್ಳಪ್ಪ, ಅದಕ್ಕೆ ಏನಾದ್ರೂ ನಾವು ಊಟಕ್ಕೆ ಬೆಳೆಯಂತ ಬೆಳೆಗಳನ್ನ ಬೆಳ್ಕೋಣ ಅಂತ ಹೇಳಿ ಮಗ್ ಹೇಳ್ಬೋದಾಯ್ತಲ್ಲ? ಒಂದೇ ಹತ್ರ ಐತಲ್ಲ ಅದು, ಅದು ಬೇರೆ ಬೇರೆ ತೆಗಿತಿದ್ರೆ ಎಲ್ಲರೇ ಬಿಡು ಅಲ್ಲಿಗೇನು ಹೋಗೋಣ ಇಲ್ಲಿಗೇನು ಹೋಗೋಣ ಅಂತಿದ್ರು. ಅದು ಒಂದೇ ಹತ್ರ ಐತಲ್ಲ, ಅದು ಅಷ್ಟಕ್ಕೂ ಕಟ್ಕೊಂಡು ಆರಾಮ ಬಿಡು ಸಾಕು ಅಷ್ಟೇ, ಅದ್ರಗೂ ಆದಾಯ ಅಂತ ಸುಮ್ಮನೆ. ಈಗ ಅಡಿಕೆ ಒಳಗಡೆ ಸೊಪ್ಪು ಬೆಳೆಯೋದು, ಹೂ ಬೆಳೆಯೋದು, ತರಕಾರಿ ಬೆಳೆಯೋದು ಇಂಥದ್ದೇನಾದ್ರೂ ಮಾಡ್ತಾ ಇದ್ರೆ? ನಾವೇನು ಬೆಳೆಯಲ್ಲ ನೋಡಪ್ಪ, ನಾಳೆ ದೊಡ್ಡ ಅಡಿಕೆ ಗಿಡ. ಒಟ್ಟಾರೆ ನಿಮ್ಮ ಇವತ್ತಿನ ಕೃಷಿ ಬದುಕು ನೆಮ್ಮದಿ ಇದೆಯಾ ನಿಮಗೆ? ನೆಮ್ಮದಿ ಐತಿ, ಚೆನ್ನಾಗಿದೀವಿ. ಒಳ್ಳೇದು ಆಲಮ್ಮ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಅನ್ನೇಹಾಳ್ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಹಾಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. LIC ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಶೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. LIC ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಂಧವರಿ, ಆತ್ಮನಿರ್ಭರ ಭಾರತ ಅಭಿಯಾನದಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ದಾವಣಗೆರೆ ಜಿಲ್ಲೆಗೆ ಸಿರಿಧಾನ್ಯ ಬೆಳೆಗಳು ಆಯ್ಕೆಯಾಗಿವೆ.

ಜೋಳ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 1532 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ 1755 ರಿಂದ 2005 ರೂಪಾಯಿ, ನವಣೆ ಕನಿಷ್ಠ ಮತ್ತು ಗರಿಷ್ಠ 2251 ರೂಪಾಯಿಗಳಾದರೆ, ರಾಗಿ ಕನಿಷ್ಠ 1011 ರಿಂದ ಗರಿಷ್ಠ 2326 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 3725 ರಿಂದ 6466 ರೂಪಾಯಿ, ಅವರೆ ಕನಿಷ್ಠ 3525 ರಿಂದ ಗರಿಷ್ಠ 4051 ರೂಪಾಯಿ, ಕಡಲೆಕಾಳು 2500 ರಿಂದ 5051 ರೂಪಾಯಿ, ಹೆಸರುಕಾಳು 6252 ರಿಂದ ಗರಿಷ್ಠ 6252 ರೂಪಾಯಿಗಳು, ಹುರುಳಿಕಾಳು 1900 ರಿಂದ 3625 ರೂಪಾಯಿ, ಮೆಕ್ಕೆಜೋಳ 1626 ರಿಂದ 2029 ರೂಪಾಯಿ, ಸೂರ್ಯಕಾಂತಿ 4919 ರಿಂದ 6509 ರೂಪಾಯಿ, ತೊಗರಿ ಕನಿಷ್ಠ 2500 ರಿಂದ 5869 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 5800 ರಿಂದ ಗರಿಷ್ಠ 6500 ರೂಪಾಯಿ, ಸಪೋಟ 1500 ರಿಂದ 2400 ರೂಪಾಯಿ, ದ್ರಾಕ್ಷಿ ಕನಿಷ್ಠ 3500 ರಿಂದ 4000 ರೂಪಾಯಿ, ಕರಬೂಜ ಕನಿಷ್ಠ 2000 ರಿಂದ ಗರಿಷ್ಠ 2500 ರೂಪಾಯಿ, ಮೆಕ್ಕೆಜೋಳ 1850 ರಿಂದ 2001 ರೂಪಾಯಿ, ಮೂಸಂಬಿ 3000 ರಿಂದ 3500 ರೂಪಾಯಿಗಳಾದರೆ, ಈರುಳ್ಳಿ 500 ರಿಂದ 2100 ರೂಪಾಯಿ, ಕಿತ್ತಳೆ 3000 ರಿಂದ 3800 ರೂಪಾಯಿ, ಭತ್ತ 1850 ರಿಂದ 1970 ರೂಪಾಯಿ, ಪಪ್ಪಾಯಿ 1400 ರಿಂದ ಗರಿಷ್ಠ 2000 ರೂಪಾಯಿಗಳು, ಅನಾನಸ್ 1800 ರಿಂದ 2500 ರೂಪಾಯಿ, ದಾಳಿಂಬೆ 3500 ರಿಂದ ಗರಿಷ್ಠ 4000 ರೂಪಾಯಿ, ಕಲ್ಲಂಗಡಿ 1500 ರಿಂದ 2000 ರೂಪಾಯಿ. ಇದಿಷ್ಟು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ, ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು, ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು, ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು, ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಇನ್ನು ಮುಂದೆ ಆಲಿಸೋಣ. ಅಲಸಂದೆ ಕಾಳು ಕನಿಷ್ಠ 6456 ರೂಪಾಯಿಗಳಿಂದ 7029 ರೂಪಾಯಿಗಳು, ಸಜ್ಜೆ ಹೈಬ್ರಿಡ್ 1369 ರಿಂದ 2806 ರೂಪಾಯಿಗಳು, ಕಡಲೆಕಾಳು 4611 ರಿಂದ 5350 ರೂಪಾಯಿ, ಉದ್ದಿನಕಾಳು 6039 ರಿಂದ ಗರಿಷ್ಠ 6363 ರೂಪಾಯಿಗಳು, ಹೆಸರುಕಾಳು 6350 ರಿಂದ 6950 ರೂಪಾಯಿಗಳು, ನೆಲಗಡಲೆ ಶೇಂಗಾ ಕನಿಷ್ಠ 4511 ರಿಂದ 6449 ರೂಪಾಯಿಗಳು, ಹುರುಳಿಕಾಳು ಕನಿಷ್ಠ 3009 ರಿಂದ 3506 ರೂಪಾಯಿಗಳು, ಜೋಳ 1859 ರಿಂದ ಗರಿಷ್ಠ 2089 ರೂಪಾಯಿಗಳು, ಮೆಕ್ಕೆಜೋಳ 1440 ರಿಂದ 2006 ರೂಪಾಯಿ, ನವಣೆ ಹೈಬ್ರಿಡ್ 2400 ರಿಂದ 2940 ರೂಪಾಯಿಗಳು, ರಾಗಿ 1674 ರಿಂದ ಗರಿಷ್ಠ 1889 ರೂಪಾಯಿ, ತೊಗರಿ 1809 ರಿಂದ 6161 ರೂಪಾಯಿಗಳು. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಕಿಸಾನ್ ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಶಿವ ಒಯ್ದ ಮುತ್ತೈದಿತನ ಹ್ಯಾಂಗ ಕಳೆಯಲವ ಬಾಳನ್ನ, ಶಿವ ಒಯ್ದ ಮುತ್ತೈದಿತನ ಬರದಾನು ಹಣಿಯಾಗ ಒಂಟಿತನ, ಯಾಕ ಹುಟ್ಟಿಸ್ಯಾನೋ ಶಿವನನ್ನ ಹ್ಯಾಂಗ ಕಳೆಯಲವ ಬಾಳನ್ನ, ಶಿವ ಒಯ್ದ ಮುತ್ತೈದಿತನ ಹ್ಯಾಂಗ ಕಳೆಯಲವ ಬಾಳನ್ನ, ಶಿವ ಒಯ್ದ